ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನ ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 7:20:58. ಚಿತ್ರದುರ್ಗ ಜಿಲ್ಲಾ ಆರ್ಯ ಈಡಿಗರ ಸಂಘ ಹಾಗೂ ಚಿತ್ರದುರ್ಗ ತಾಲೂಕು ಆರ್ಯ ಈಡಿಗರ ಸಂಘದ ವತಿಯಿಂದ ಈಡಿಗರ ಸಂಘದ ಹಾಸ್ಟೆಲ್ನ ಸಭಾಂಗಣದಲ್ಲಿ ದಿನಾಂಕ 11/1/2026 ಭಾನುವಾರ 9 ಮತ್ತು 10 ತರಗತಿಯ ಈಡಿಗರ ಜನಾಂಗದ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಲಿಕಾ ಕಾರ್ಯಾಗಾರವನ್ನು ಆಯೋಜಿಸಿದೆ. ಈ ಕಾರಣ ಈಡಿಗ ಜನಾಂಗದ ವಿದ್ಯಾರ್ಥಿಗಳು ಈ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನಾನು ಕಿರಣ್ ಕುಮಾರ್ ಆರ್ ಪಾಟೀಲ್, ಸಹಾಯಕ ಪ್ರಾಧ್ಯಾಪಕ, ಕೃಷಿ ಅರ್ಥಶಾಸ್ತ್ರ ವಿಭಾಗ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ, ಇರುವಕ್ಕಿ. ಈ ದಿನ ನಾನು ತಮಗೆ ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇಷ್ಟಪಡುತ್ತೇನೆ. ಕನಿಷ್ಠ ಬೆಂಬಲ ಬೆಲೆ ಇದೊಂದು ಅಡ್ಮಿನಿಸ್ಟ್ರೇಟ್ ಪ್ರೈಸ್ ಅಂತ ಕರೀತಾರೆ. ಕನಿಷ್ಠ ಬೆಂಬಲ ಬೆಲೆ ಯಾವಾಗ ಘೋಷಣೆ ಮಾಡ್ತಾರೆ ಅನ್ನೋದು ಅತಿ ಮುಖ್ಯ. ಕನಿಷ್ಠ ಬೆಂಬಲ ಬೆಲೆಯನ್ನ ಸಾಧಾರಣವಾಗಿ ಏನು ಅಂದ್ರೆ ಬೆಳೆ ತಗೊಳ್ಳೋಕ್ಕಿಂತ ಮುಂಚೆನೆ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಏನು, ಬಿಫೋರ್ ಸೋವಿಂಗ್ ಸೀಸನ್ ಅಂತ. ಬೆಳೆ ತಗೊಳ್ಳೋಕ್ಕಿಂತ ಮುಂಚೆ ಮಾಡೋ ಉದ್ದೇಶ ಏನು ಅಂದ್ರೆ ಈ ಕನಿಷ್ಠ ಬೆಂಬಲ ಬೆಲೆ ಏನಾದರೂ ಹೆಚ್ಚಾಗಿದ್ದಲ್ಲಿ ರೈತರು ಅಂತಹ ಬೆಳೆಗಳ ವಿಸ್ತರಣೆಯನ್ನ ಹೆಚ್ಚಿಸಬಹುದು ಅಂತ, ಅದರ ಲಾಭವನ್ನ ಪಡಿಬಹುದು. ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡೋದು ಯಾರು, ಹೆಂಗೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಕನಿಷ್ಠ ಬೆಂಬಲ ಬೆಲೆಯನ್ನ CACP ಅಂತ ಇದೆ, ಕಮಿಷನ್ ಆನ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತ ಹೇಳ್ಬಿಟ್ಟು, ಅದು ಏನ್ ಮಾಡ್ತದೆ ಅಂದ್ರೆ ಆ ಲೆಕ್ಕಾಚಾರ ಮಾಡ್ತದೆ. 24 ವಿವಿಧ ಬೆಳೆಗಳಿಗೆ ಏನು ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಎಸ್ಟಿಮೇಟ್ ಮಾಡ್ತಾರೆ. ಎಸ್ಟಿಮೇಟ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಏನು ಅಂದ್ರೆ ರೆಕಮೆಂಡ್ ಮಾಡ್ತದೆ, ಹೀಗೆ ನೀವು ಇದನ್ನ ಅನೌನ್ಸ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಸಾಧಾರಣವಾಗಿ ಕನಿಷ್ಠ ಬೆಂಬಲ ಬೆಲೆಗಳನ್ನ 2 ಸೀಸನ್ಗೆ, ಅಂದ್ರೆ ಖರೀಫಿಗೆ ಮತ್ತೆ ರಬಿ ಸೀಸನ್, ಮುಂಗಾರು ಹಾಗೂ ಹಿಂಗಾರಿಗೆ ಅನೌನ್ಸ್ ಮಾಡ್ತಾರೆ 24 ಬೆಳೆಗಳಿಗೆ. ಇದನ್ನ ಹೆಂಗೆ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದಕ್ಕೆ ಉತ್ತರ ಏನು ಅಂದ್ರೆ, ಬೆಳೆ ಬೆಳೆಯಲಿಕ್ಕೆ ಬರ್ತಕ್ಕಂತಹ ಖರ್ಚು, ಅದನ್ನ ಆವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಅಂದ್ರೆ ಸರಾಸರಿಯಾಗಿ 1 ಕ್ವಿಂಟಲ್ ಅಥವಾ 1 ಟನ್ನು ಆ ಬೆಳೆಯ ಉತ್ಪನ್ನವನ್ನ ಪಡೀಲಿಕ್ಕೆ ರೈತರು ಬರೆಸ್ತಕ್ಕಂತಹ ವೆಚ್ಚ ಎಷ್ಟು, ಅದರ ಆಧಾರಿತ ಏನು ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿಪಡಿಸ್ತಾರೆ. ಈ ಕನಿಷ್ಠ ಬೆಂಬಲ ಬೆಲೆಯನ್ನ ಕಣ್ಹಿಡಿಲಿಕ್ಕೆ ಬರ್ತಕ್ಕಂತಹ ಸರಾಸರಿ ವೆಚ್ಚವನ್ನ ಕಣ್ಹಿಡಿಯೋದು ಯಾರಿಂದ, ತಾವು ನೀಡ್ತಕ್ಕಂತಹ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯಿಂದನೇ ಇದನ್ನ ಕಣ್ಹಿಡಿತಾರೆ. ಈ ಮಾಹಿತಿಯನ್ನ ನೀಡಬೇಕಾಗಿರ್ತಕ್ಕಂಥದ್ದು ರೈತ ಬಾಂಧವರು. ನೀವು ನೀಡುವಾಗ ಏನಾದರೂ ಅಂಡರ್ ಎಸ್ಟಿಮೇಷನ್ ಮಾಡಿದ್ರೆ, ನೀವೇ ಮಾಡಿರ್ತಕ್ಕಂತಹ ಕೆಲವೊಂದು ಕೆಲಸ ಇರ್ಬೋದು, ಅಥವಾ ನಿಮ್ಮ ಜಮೀನಲ್ಲಿ ನೀವೇ ಬಳಕೆ ಮಾಡಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಏನೋ ಬೀಜ ಇರ್ಬೋದು, ಅಥವಾ ನೀವೇ ತಯಾರಿಸಿರ್ತಕ್ಕಂತಹ ಗೊಬ್ಬರ ಇರ್ಬೋದು, ಅದನ್ನ ನೀವೇ ಮಾಡ್ಕೊಂಡ್ಬಿಟ್ಟು ಅದ್ರ ಲೆಕ್ಕಾಚಾರ ಕೊಡದೇ ಇದ್ರೆ ಅಷ್ಟರ ಮಟ್ಟಿಗೆ ಏನಾಗುತ್ತೆ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಅಂಡರ್ ಎಸ್ಟಿಮೇಟ್ ಆಗ್ತದೆ. ಇದನ್ನ ಯಾವ ಕಾರಣಕ್ಕೂ ರೈತ ಬಾಂಧವರು ಮಾಡಿಕೊಡ್ದು. ಅಂದ್ರೆ ನೀವೇ ಮಾಡಿದ್ರೂ ಸಹ ಅದು ನಿಮ್ಮ ಪಾಲಿಗೆ ಖರ್ಚು. ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ಯಾರು ಡೇಟಾ ಕಲೆಕ್ಷನ್ಗೆ ಬಂದಿರ್ತಾರೋ ಆ ಸಮಯದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಅವರಿಗೆ ನೀಡಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಏನ್ ಬರ್ತದೋ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನ್ ಬರ್ತದೋ ರಿಯಲಿಸ್ಟಿಕ್ ಆಗಿ ಎಸ್ಟಿಮೇಟ್ ಬರ್ತದೆ. ಅದನ್ನ ಮಾನದಂಡವಾಗಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಈ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತಾರೆ. ಕನಿಷ್ಠ ಬೆಂಬಲ ಬೆಲೆಯದ್ದು ಲಾಭ ಯಾವಾಗ ಬರ್ತದೆ ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಕನಿಷ್ಠ ಬೆಂಬಲ ಬೆಲೆ ಅನ್ನೋದು ಒಂದು ನೋಷನಲ್ ಪ್ರೈಸ್, ಇದಕ್ಕೆ ಖರೀದಿ ಮಾಡಲೇಬೇಕು ಅಂತಕ್ಕಂಥದ್ದು ಇಲ್ಲ. ಕನಿಷ್ಠ ಬೆಂಬಲ ಬೆಲೆ ಸಾಧಾರಣವಾಗಿ ಏನು ಅಂದ್ರೆ ಆ ಬೆಲೆಗೆ ರೈತರು ಮಾರತಕ್ಕಂತಹ ಪ್ರಸಂಗವೂ ಭಾರಿ ಕಡಿಮೆ. ಭಾರತದಲ್ಲಿ ನೀವು ನೋಡಿದ್ಯಾದಲ್ಲಿ ಕೇವಲ 7% ಏನು ರೈತರು ಮಾರಾಟ ಮಾಡ್ತಾ ಇದ್ದಾರೋ ಅದು ಕನಿಷ್ಠ ಬೆಂಬಲ ಬೆಲೆಗೆ ಆಗ್ತದೆ ಹೊರತು 93% ಓಪನ್ ಮಾರ್ಕೆಟ್ ಪ್ರೈಸ್ ನಲ್ಲೇನೆ ಮಾರಾಟ ಆಗ್ತಕ್ಕಂಥದ್ದು. ಅದನ್ನ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮುಕ್ತ ಮಾರುಕಟ್ಟೆನಲ್ಲೇ ಸಿಗ್ತಕ್ಕಂತಹ ಬೆಲೆ ಅತಿ ಹೆಚ್ಚಾಗಿದ್ದವಾಗ ಕನಿಷ್ಠ ಬೆಂಬಲ ಬೆಲೆಗೆ ಮಾರತಕ್ಕಂತಹ ಪ್ರಮೇಯ ಬರೋದೇ ಇಲ್ಲ. ಈ ಕನಿಷ್ಠ ಬೆಂಬಲ ಬೆಲೆ ಯಾವಾಗ ಲಾಭದಾಯಕ ಆಗ್ತದಂದ್ರೆ ಓಪನ್ ಮಾರ್ಕೆಟ್ ನಲ್ಲಿ, ಮುಕ್ತ ಮಾರುಕಟ್ಟೆನಲ್ಲಿ ಉತ್ಪನ್ನದ ಬೆಲೆ ಈ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಆದವಾಗ. ಏನು ಅಂದ್ರೆ ಸರ್ಕಾರ ಏನ್ ಮಾಡ್ತದಂದ್ರೆ ತನ್ನ ಸಂಸ್ಥೆಗಳ ಮೂಲಕ ಖರೀದಿ ಕೇಂದ್ರವನ್ನ ತೆರೆಯೋದ್ರ ಮೂಲಕ ರೈತರಿಂದ ಉತ್ಪನ್ನವನ್ನ ಖರೀದಿ ಮಾಡೋದ್ರ ಮೂಲಕ ರೈತರಿಗೆ ಆಗ್ತಕ್ಕಂತಹ ದೊಡ್ಡ ಮಟ್ಟದ ಹಾನಿಯನ್ನ ಕಡಿಮೆ ಮಾಡ್ತದೆ. ಈ ಕನಿಷ್ಠ ಬೆಂಬಲ ಬೆಲೆಯನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಅನುಸರಿಸ್ಬಿಟ್ಟು ನೀವೇನ್ ಮಾಡ್ಬೇಕು, ಬೆಳೆಯನ್ನ ಯಾವ ಬೆಳೆಯನ್ನ ಎಷ್ಟು ವಿಸ್ತೀರ್ಣದಲ್ಲಿ ಬೆಳಿಬೇಕು ಅನ್ನೋದನ್ನ ನೀವು ನಿರ್ಧರಿಸಬೇಕು. ಇನ್ನ ಬೆಲೆ ಕುಸಿತ ಆದವಾಗ ಇದರ ಲಾಭವನ್ನ ಪಡಿಬೇಕು. ಅದು ಲಾಭ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ಅಂದ್ರೆ ನಿಮ್ಗೆ ಆಗ್ತಕ್ಕಂಥ ಲಾಸ್ ಅದು. ಆದ್ರೂ ಸಹ ಏನು ಅಂದ್ರೆ ಆ ಲಾಸ್ ಅನ್ನ ಸ್ವಲ್ಪ ಮಟ್ಟಿಗೆ ಮಿನಿಮೈಸ್ ಮಾಡ್ಲಿಕ್ಕೆ ಏನು ಅಂದ್ರೆ ಸರ್ಕಾರ ರೂಪಿಸಿರ್ತಕ್ಕಂತ ಒಂದು ಪ್ರೊಟೆಕ್ಷನ್ ಅದು. ಅದು ಕನಿಷ್ಠ ಬೆಂಬಲ ಬೆಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ತಮಗೆ ಬೇಕಾಗಿದ್ದಲ್ಲಿ ತಾವು ನನಗೆ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 7899743463. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳೋಣ ಕೆಲವು ಜನಪದ ಗೀತೆಗಳು. ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೇ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಮರಿಯಾರಿ ನೋವುಲ ಮರಿಯಾರಿ ಮಾದೇವ್ಗೆ ನವಿಲಾರಿ ನೋವುಲ ಮರಿಯಾರಿ ಮಾದೇವ್ಗೆ ಔತ ಮಾಡಿ ಗಿರಿಗೆ ಹೊರಟಾರು ಮಾದೇವ್ಗೆ ಎಲ್ಲಿದ್ದರು ಮಲ್ಲಿಗೆಯ